कि साइन लैंग्वेज के लिए कोई स्पष्ट हाव भाव तय नहीं थे, स्टैंडर्ड्स नहीं थे। इन मुश्किलों को दूर करने के लिए ही वर्ष 2015 में इंडियन साइन लैंग्वेज रिसर्च एंड ट्रेनिंग सेंटर की स्थापना हुई थी। मुझे खुशी है कि संस्थान अब तक 10,000 वर्ड्स और एक्सप्रेशंस की डिक्शनरी तैयार कर चुका है। ಮನದ ಮಾತಿನ ನೂರು ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದರೆ ಆಕಾಶವಾಣಿ ಬೆಂಗಳೂರು ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7 ಗಂಟೆ ಈಗ ಕೇಳಿ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮೆಣಸಿನಕಾಯಿ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸವಿತಾ ಎಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ನಂತರ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಮೆಣಸಿನಕಾಯಿ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸವಿತಾ ಎಎಸ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಯಾವಿದ್ದಾವೆ, ಅವುಗಳನ್ನು ರೈತ ಬಾಂಧವರು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಎಂಬಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ರೈತ ಬಾಂಧವರು ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ಆಗಿರ್ಬೋದು, ಲಿಂಗಸೂರು ಆಗಿರ್ಬೋದು, ರಾಯಚೂರು ತಾಲೂಕಿನಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಇತ್ತೀಚೆಗೆ ಹೆಚ್ಚಾಗಿ ಬೆಳೀತಿದ್ದಾರೆ. ಬೆಲೆನೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ರೋಗಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಾಧಿಸ್ತಿದ್ದಾವೆ. ಈ ಕಾರಣಕ್ಕಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಏನೇನು ರೋಗಗಳು ಬರ್ತವೆ, ಬಂದಂಥ ರೋಗವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬಂಥ ಒಂದು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದರ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ಸವಿತಾ ಎಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಅವರು, ಈಗ ಮೆಣಸಿನಕಾಯಿ ಬೆಳೆ ನಾನು ಹೇಳಿದೆ ಅಂತಂದರೆ ಇದೊಂದು ಕೆಂಪು ಬಂಗಾರ ಅಂತಲೇ ಹೇಳ್ತೀವಿ ನಾವು. ಕ್ವಿಂಟಲ್ಗೆ ಸರಾಸರಿ ಇತ್ತೀಚಿನ ನಾನು ಗಮನಿಸಿದ ಹಾಗೆ 50,000 53,000 ಕೂಡ ಒಂದು ಧಾರಣೆ ಬಂತು. ಹೇಗೆ ಅನಿಸುತ್ತೆ ಮೆಣಸಿನಕಾಯಿ ಬೆಳೆ ಕ್ಷೇತ್ರ, ತಾವೊಬ್ಬ ವಿಜ್ಞಾನಿಗಳಾಗಿ ಕ್ಷೇತ್ರ ಮಟ್ಟದಲ್ಲಿ ತಾವು ವೀಕ್ಷಣೆ ಮಾಡಿದಂಥದ್ದು? ನಿಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಈ ಮೆಣಸಿನಕಾಯಿ ಬೆಳೆಯು ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದೆ ಹಾಗೂ ತರಕಾರಿ ಹಾಗೂ ಸಾಂಬಾರು ಬೆಳೆಯಾಗಿ ನಾವು ಉಪಯೋಗವನ್ನು ಮಾಡ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಯಾಕಪ್ಪ ಪಡ್ಕೊಂಡಿದೆ ಅಂತಂದ್ರೆ ಸಾಂಬಾರು ಬೆಳೆಯಾಗಿ ತುಂಬಾ ಪ್ರಾಮುಖ್ಯತೆ ಇದೆ ಮತ್ತು ಹೆಚ್ಚಿನ ರೇಟ್ ಸಿಗ್ತಾ ಇರೋದ್ರಿಂದ ಇಳುವರಿನೂ ಚೆನ್ನಾಗಿದೆ ಮತ್ತೆ ಅದಕ್ಕೆ ಉತ್ಪಾದನೆ ಮಾಡಿದಕ್ಕೆ ಅವರಿಗೆ ಬೆಲೆನೂ ಕೂಡ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಈ ಭಾಗದಲ್ಲಿ ಹೆಚ್ಚಾಗಿ ನಮ್ಮ ರಾಯಚೂರು, ಬಳ್ಳಾರಿ ಮತ್ತೆ ಕೊಪ್ಪಳ ಜಿಲ್ಲೆ ಇರ್ಬೋದು, ಗದಗ, ಧಾರವಾಡಿ, ಹಾವೇರಿ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೂಕ್ತವಾದ ಮರಳು ಕೂಡ ಇದೆ. ಅಂದ್ರೆ ಕಪ್ಪು ಮಣ್ಣು ಮತ್ತು ಗೋಡು ಮಣ್ಣಿನಲ್ಲಿ ಇದನ್ನ ಚೆನ್ನಾಗಿ ಬೆಳೆ ಬರೋ ಕಾರಣದಿಂದ ಅತಿ ಹೆಚ್ಚು ಹೆಚ್ಚು ರೈತರು ಇದಕ್ಕೆ ವಾಲ್ತಿದ್ದಾರೆ ಮತ್ತೆ ಒಳ್ಳೆಯ ಬೆಲೆ ಸಿಕ್ಕಿರೋದ್ರಿಂದ ಹೆಚ್ಚು ಮಂದಿ ಹೆಚ್ಚು ರೈತರು ಈ ಬೆಳೆಯನ್ನ ಬೆಳೆಯೋದಕ್ಕೆ ಬೆಳ್ಕೊಂತಿದ್ದಾರೆ. ತುಂಬಾ ಸಂತೋಷ ಮೇಡಮ್. ಯಾಕಂತಂದ್ರೆ ರೈತ ಬಾಂಧವರಿಗೆ ಯಾವುದೇ ಬೆಳೆಯನ್ನ ಅವರು ಬೆಳೀಲಿ, ಮುಖ್ಯವಾಗಿ ಅವರಿಗೆ ನಿವ್ವಳ ಲಾಭ ಸಿಗಬೇಕು. ರೈತ ಬಾಂಧವರು ಮೆಣಸಿನಕಾಯಿ ಬೆಳೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ತಾವು ಹೇಳಿದ ಹಾಗೆ ಸುಧಾರಿತ ಪದ್ಧತಿಗಳಾಗಿರ್ಬೋದು, ಸುಧಾರಿತ ಬೀಜಗಳಾಗಿರ್ಬೋದು, ವಾತಾವರಣನೂ ಕೂಡ ಒಂದು ಪೂರಕವಾಗಿರೋದ್ರಿಂದ ಬೆಳೆ ಇಳುವರಿ ಬರ್ತಾ ಇದೆ, ರೇಟು ಕೂಡ ಸಿಗ್ತಾ ಇದೆ. ಅದೊಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಇತ್ತೀಚೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಇಳುವರಿ ಹೆಚ್ಚಾಗ್ತಾ ಇದೆ, ರೇಟು ಕೂಡ ಹೆಚ್ಚಾಗ್ತಾ ಇದೆ, ಆದರೆ ರೋಗಗಳ ನಿರ್ವಹಣಾ ಕ್ರಮದಲ್ಲೂ ಕೂಡ ರೈತ ಬಾಂಧವರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಮೆಣಸಿನಕಾಯಿಲಿ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಯಾವಂತ ತಾವು ಹೇಳ್ತೀರಿ? ಸೊ ಈ ಮೆಣಸಿನಕಾಯಿ ಬೆಳೆಗೆ ಬರುವಂತಹ ಪ್ರಮುಖ ರೋಗಗಳು ಯಾವ್ದಪ್ಪ ಅಂತಂದ್ರೆ ಕೊಳೆ ರೋಗ ಅಂತ ಹೇಳಿ ಬರುತ್ತೆ. ಕೊಳೆ ರೋಗ ಇದು ಪಿಥಿಯಂ ಅಂತೇಳಿ ಒಂದು ಶಿಲೀಂಧ್ರದಿಂದ ಬರುವಂತದ್ದು. ಇದಾದ ನಂತರ ನಮಗೆ ಹಣ್ಣು ಕೊಳೆ ರೋಗ, ಇತ್ತೀಚಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಏಕ ಪದ್ಧತಿಗೆ ರೈತರು ಆದಷ್ಟು ಮೆಣಸಿನಕಾಯಿ ಬೆಳೆಗೆ ಹೋಗ್ತಾ ಇರೋದ್ರಿಂದ ಈ ಹಣ್ಣು ಕೊಳೆ ರೋಗ ಮತ್ತು ತುದಿ ಕೊಳೆ ರೋಗ ಅಂತೇಳಿ ಇದು ಪ್ರಮುಖವಾಗಿ ಈ ವರ್ಷ ನಾವು ಕಂಡಿದ್ದೀವಿ. ಇದಾದ ನಂತರ ನಮಗೆ ಬೂದಿ ರೋಗ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಬರುವಂತದ್ದು ಬೂದಿ ರೋಗ ಕಾಣ್ತಾ ಇದೆ. ಮತ್ತೆ ಸ್ಲಿರೋಷಿಯಂನಿಂದ ಬರುವಂತಹ ಕೊಳೆ ರೋಗ ಅಂತ ಹೇಳಿ ಕರಿತೀವಿ, ಮತ್ತೆ ಫ್ಯುಸೇರಿಯಂನಿಂದ ಬರುವಂತಹ ನೆಟೆ ರೋಗ ಅಂತ ಹೇಳಿ ಕರಿತೀವಿ. ಇವೆರಡೂ ಈ ಬಾರಿ ಅತಿ ಹೆಚ್ಚು ಮಳೆ ಬಿದ್ದ ಪ್ರಮಾಣದಿಂದ ನಮಗೆ ರೈತರು ಬಂದಿದ್ರು 40 ಎಕರೆ 50 ಎಕರೆ ಅಷ್ಟು ಹಾಕಿದೀವಿ, ಆದರೂ ಕೂಡ ಈ ಕೊಳೆ ರೋಗ ಬಂದು ಸ್ಲಿರೋಷಿಯಂನಿಂದ ಕೊಳೆ ರೋಗ ಬಂದು ಅವರಿಗೆ ತುಂಬಾನೇ ನಷ್ಟ ಕೂಡ ಉಂಟಾಗಿದೆ. ಮತ್ತೆ ಫ್ಯುಸೇರಿಯಂನಿಂದ ಕೂಡ ಕೊಳೆ ರೋಗ ಬರುತ್ತೆ. ಇದಲ್ಲದೆ ನಮಗೆ ನಂಜಾಣುವಿನಿಂದ ಬರುವಂತಹ ರೋಗ ಇರಬಹುದು, ಮತ್ತೆ ಮುಟುರು ರೋಗ ಅಂತ ಹೇಳಿ ಕರಿತೀವಿ, ಮತ್ತೆ ನಂಜಾಣು ಸಂಕೀರ್ಣ ರೋಗ ಅಂತ ಹೇಳಿ ಕರಿತೀವಿ, ಇದು ಕೂಡ ಕಂಡು ಬರ್ತಾ ಇದೆ. ಇದರ ಜೊತೆಗೆ ನಮಗೆ ಎಲೆ ಚುಕ್ಕೆ ರೋಗ, ಅಲ್ಲಲ್ಲಿ ಸರ್ಕೋಸ್ಪೋರಚ್ ಎಲೆ ಚುಕ್ಕೆ ರೋಗ ಮತ್ತೆ ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗ ಕಂಡು ಬರ್ತಿದೆ. ಈಗ ಮೇಡಮ್, ನಾವು ಬೇರೆ ಬೆಳೆಗಳಿಗೆ ನೋಡಿದಾಗ ಅಥವಾ ಮೆಣಸಿನಕಾಯಿ ಬೆಳೆಗೆ ನಾವು ನೋಡಿದಾಗ ಇಲ್ಲಿ ಕೀಟಗಳಿಗಿಂತ ರೋಗಗಳ ಬಾಧೆ ಹೆಚ್ಚು ಅಂತ ನನಗೆ ಅನಿಸುತ್ತೆ, ಹೇಗೆ ಹೇಳ್ತಿರ್ತಾವೆ? ಕೀಟಗಳ ಬಾಧೆ ರೋಗಗಳ ಬಾಧೆ ಹೆಚ್ಚಿದೆ, ವಾತಾವರಣದ ಮೇಲೆ ಈ ರೋಗಗಳು ಕೂಡ ನಿಲ್ಲುತ್ತೆ, ಮತ್ತೆ ಬೆಳೆಯೋ ರೀತಿನಲ್ಲೂ ಕೂಡ ನಮಗೆ ರೋಗಗಳು ನಿಂತಿದೆ. ಈಗೇನಾಗ್ಬಿಟ್ಟಿದೆಪ್ಪ ಅಂದ್ರೆ ರೈತರು ಮೊದಲೆಲ್ಲ ಸಸಿ ಮಡಿ ಮಾಡಿಬಿಟ್ಟು ಸಸಿ ಮಡಿಯಿಂದ ನಾಟಿಯನ್ನು ಮಾಡ್ತಿದ್ರು, ಈಗ ಡೈರೆಕ್ಟ್ ಸೋಯಿಂಗ್ ಅಂತೇಳಿ ಹೋಗ್ತಿದ್ದಾರೆ, ಈ ಕೂರಿಗೆ ಬಿತ್ತನೆ ಮಾಡ್ತಿದ್ದಾರೆ. ಕೂರಿಗೆ ಬಿತ್ತನೆ ಮಾಡಿದಾಗ ನಮಗೆ ಸಸಿಗಳ ಅಂತರ ಕೊಡೋದಿಲ್ಲ, ಅಂತರ ಕಡಿಮೆ, ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಸುಮ್ಮನೆ ಎರಚೋದು, ಬೀಜನ ಮರಳು ಜೊತೆ ಬೆರೆಸಿ ಇಡೀ ತೋಟ ಹೊಲಕ್ಕೆಲ್ಲ ಎರಚೋದು, ಎರಚೋದ್ರಿಂದ ಅಲ್ಲಿ ನಮಗೆ ಅಂತರ, ಸಸಿಗಳ ನಡುವೆ ಅಂತರ, ಮತ್ತೆ ಬಿಟ್ವೀನ್ ದ ಲೈನ್ಸ್ ಸಾಲುಗಳ ಮಧ್ಯೆ ಅಂತರಗಳನ್ನ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಅದೇನಾಗುತ್ತೆ, ಒಣಹವೆ ತೀವ್ರ ಆಗುತ್ತೆ, ಆರ್ದ್ರತೆ ತೀವ್ರ ಆಗುತ್ತೆ, ಅಂತ ಸಂದರ್ಭದಲ್ಲಿ ನಮಗೆ ರೋಗಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಿದೆ. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಮಳೆ, ಈಗಿನ ವಾತಾವರಣ ನಮಗೆ ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಿ, ವಾತಾವರಣದಲ್ಲಿ ಅತಿ ಹೆಚ್ಚು ಮಳೆನ ನೋಡ್ತೀವಿ, ಅತಿ ಹೆಚ್ಚು ಬಿಸಿಲನ್ನ ನೋಡ್ತಿದೀವಿ, ಅತಿ ಹೆಚ್ಚು ಮಳೆ ಬಿದ್ದಾಗ ನಾವು ಸರಿಯಾಗಿ ಬಸಿಗಾಲುವೆ ನಿರ್ಮಾಣ ಮಾಡದೇ ಇದ್ದಂತ ಸಂದರ್ಭದಲ್ಲಿ ನಮಗೆ ಈ ರೋಗಕಾರಕಗಳು ಜಾಸ್ತಿ ಪ್ರಮಾಣದಲ್ಲಿ ನಷ್ಟವನ್ನ ಉಂಟು ಮಾಡ್ತಿದ್ದ. ಈಗ ಮೇಡಮ್ ಅವರು ಇನ್ನೊಂದು ವಿಚಾರ ನೋಡಿದಾಗ, ರೇಟ್ ಹೆಚ್ಚಿದೆ, ಇಳುವರಿ ಹೆಚ್ಚು ಬರ್ತಾ ಇದೆ ಅಂತ ಹೇಳಿ ರೈತ ಬಾಂಧವರು ಮತ್ತೆ ಮತ್ತೆ ಮತ್ತೆ ಮತ್ತೆ ನಾವು ಮೆಣಸಿನಕಾಯಿ ಬೆಳೆಗೆನ ಕೂಡ ಹೋಗ್ತಾರೆ, ಇದೂ ಒಂದು ಕಾರಣ ಆಗಬಹುದಾ ರೋಗಗಳ ಒಂದು ಕಾರಕ ಜಾಸ್ತಿ ಆಗ್ಲಿಕ್ಕೆ? ಹೌದು, ಇದು ಒಂದು ಮುಖ್ಯವಾದ ಕಾರಣ ಆಗಿದೆ. ಏನಾಗತ್ತಪ್ಪ ಅಂದ್ರೆ ನಮ್ಮ ರೈತರ ಮನಸ್ಥಿತಿ ಹೆಂಗಿರುತ್ತಪ್ಪ ಅಂದ್ರೆ, ಒಂದ್ಸಲಿ ನಮಗೆ ಚೆನ್ನಾಗಿ ಬೆಲೆ ಸಿಕ್ತು ಅಂತಂದ್ರೆ ಪದೇ ಪದೇ ಪ್ರತಿ ವರ್ಷ ಅದೇ ಬೆಳೆನ ಬೆಳೆಯಕ್ಕೆ ಶುರು ಮಾಡಿದಾರೆ. ಆತರ ಶುರು ಮಾಡಿದಾಗ ಏನಾಗುತ್ತೆ, ಈ ನಮ್ಗೆಲ್ಲ ಗೊತ್ತಿರುವಂಗಿಂತ ಇವೆಲ್ಲ ರೋಗಗಳು ಕೆಲವೊಂದು ಶಿಲೀಂಧ್ರದಿಂದ ಬರುವಂತ ರೋಗಗಳಿರುತ್ತೆ. ಅವು ತಮ್ಮ ಬೆಳೆ ಇಲ್ಲದಂತ ಕಾಲದಲ್ಲಿ ಭೂಮಿನಲ್ಲಿ ಇರುತ್ತೆ. ತಕ್ಷಣನೇ ಇವ್ರು ಯಾವಾಗ ನಾವು ಬಿತ್ತನೆ ಮಾಡ್ತೀವಿ, ಸೂಕ್ತವಾದ ವಾತಾವರಣ ಸಿಕ್ತು, ಪ್ರತಿ ವರ್ಷ ಅವು ರೋಗ ಬಾಧೆಯನ್ನ ತರುತ್ತವೆ. ಹಂಗಾಗಿ ಏನಾಗ್ಬಿಟ್ಟಿದೆ, ವರ್ಷ ವರ್ಷ ಅದೇ ಜಮೀನಿನಲ್ಲಿ ಅವ್ರು ಬೆಳೀತಾ ಇರೋದ್ರಿಂದ ನಮಗೆ ಮುಂದೆ ಒಂದು ಕಾಲಕ್ಕೆ ಇಡೀ ಈ ಚಿಲ್ಲಿ ಬೆಳೆ ಏನಂತೀವಿ ಮೆಣಸಿನಕಾಯಿ ಬೆಳೆನಲ್ಲಿ ಲಾಸ್ ಆಗೋ ಸಂದರ್ಭಗಳೂ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆಲ್ವೇಸ್ ಯಾವ ಏನಂತ ಹೇಳ್ತೀವಿ, ಬೆಳೆ ಪರಿವರ್ತನೆ ಮಾಡಿ, ಬೆಳೆ ಪರಿವರ್ತನೆ ಮಾಡಿ, ಒಂದೇ ಬೆಳೆಗೆ ಹೋಗ್ಬೇಡಿ ಅಂತೇಳಿ ನಾವು ಆದಷ್ಟು ಮಾಹಿತಿಯನ್ನ ಗಮನಿಸಬೇಕು. ಇದನ್ನ ಗಮನಿಸಿದ್ರೆ ಒಂದೇ ಬೆಳೆನ ಹಾಕೋದ್ರಿಂದ ಅದೇನಾಗುತ್ತೆ, ಮತ್ತೆ ಇಳುವರಿನೂ ಕೂಡ ಕಡಿಮೆ ಆಗ್ತದೆ, ರೋಗಗಳ ಬಾಧೆ ಹೆಚ್ಚಾಗ್ತದೆ, ಸಿಂಪರಣ ಒಂದು ಪ್ರಮಾಣವೂ ಕೂಡ ಹೆಚ್ಚಾಗ್ತದೆ, ಆರ್ಥಿಕವಾಗಿ ಅದು ರೈತ ಬಾಂಧವರಿಗೆ ಹೊರೆನೂ ಕೂಡ ಆಗಿ ಪರಿಣಮಿಸ್ತದೆ. ತಾವು ಹೇಳಿದ್ರಿ ಮೇಡಮ್, ಈಗ ಸೊರಗು ರೋಗನು ಕೂಡ ಒಂದು ಮೆಣಸಿನಕಾಯಿ ಬೆಳೆಗೆ ಅಥವಾ ಈ ನಟೆ ರೋಗ ಅನ್ನೋದು ಕೂಡ ಒಂದು ಬರ್ತದೆ ಮುಖ್ಯವಾಗಿ ಅಂತ ಹೇಳ್ಬಿಟ್ಟು, ಇದನ್ನ ರೈತ ಬಾಂಧವರು ಹೇಗೆ ನಿರ್ವಹಣೆ ಮಾಡಬೇಕು, ಮುಖ್ಯವಾಗಿ ಇದರ ಲಕ್ಷಣಗಳು ಹೇಗೆ ಇರ್ತವೆ? ಈ ಸೊರಗು ರೋಗದಿಂದ ಬರುವಂತಹ ಮುಖ್ಯವಾದ ಲಕ್ಷಣಗಳೇನಪ್ಪ ಅಂತಂದ್ರೆ, ಇದು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ, ಫ್ಯುಸೇರಿಯಂ ನೆಟೆ ರೋಗ ಅಂತ ಕರಿತೀವಿ ನಾವು. ಗಿಡಗಳು ತಕ್ಷಣನೇ ರೋಗ ಬಂದ ಸಂದರ್ಭದಲ್ಲಿ ಬಾಡೋದಿಕ್ಕೆ ಶುರುವಾಗುತ್ತೆ, ಮತ್ತೆ ಹಳದಿ ಬಣ್ಣಕ್ಕೆ ಮಾರ್ಪಾಡು ಹೊಂದುತ್ತೆ. ಅಂತ ಗಿಡಗಳನ್ನ ನಾವು ಕಿತ್ತನ್ನು ನೋಡಿದಾಗ ಬೇರುಗಳು ಆರೋಗ್ಯಕರವಾಗಿರುತ್ತೆ, ಆದರೆ ಕಾಂಡದ ಭಾಗವನ್ನ ಸೀಳಿ ನೋಡಿದಾಗ ಕಂದು ಬಣ್ಣದ ಚುಕ್ಕೆಗಳು ಕಾಂಡದ ಭಾಗದಲ್ಲಿ. ಸರ್ವಸಾಮಾನ್ಯವಾಗಿ ಇದು ಯಾವ ಹಂತದಲ್ಲಿ ಕಂಡು ಬರ್ತದೆ? ಇದು ಬೆಳವಣಿಗೆ ಹಂತ ಯಾವ ಹಂತದಲ್ಲಿ ಬೇಕಾದರೂ ಕಂಡು ಬರಬಹುದು. ಸೀಡ್ಲಿಂಗ್ ಸ್ಟೇಜ್ ಅನ್ನ ಸಸಿ ಹಂತದಿಂದ ಹಿಡಿದು ಬೆಳೆದ ಹಂತದವರೆಗೂ ನಾವು ಈ ರೋಗವನ್ನ ನೋಡ್ತೇವೆ. ಅಂತಂದ್ರೆ ಗಿಡಗಳು ಒಣಗಿರ್ತವೆ, ಒಣಗಿರುತ್ತೆ ಎಲೆಗಳು, ಒಣಗಿದಂತ ಗಿಡಕ್ಕೆ ಎಲೆಗಳು ಅಂಟ್ಕೊಂಡಿರುತ್ತೆ, ಅಲ್ಲಲ್ಲಲ್ಲೇ ಒಣಗಿರುತ್ತೆ. ಅಂತ ಗಿಡಗಳನ್ನ ನಾವು ಕಿತ್ತು ನೋಡ್ಬೇಕು, ಕಿತ್ತು ಕಾಂಡವನ್ನ ಸೀಳಿ ನೋಡ್ಬೇಕು. ಕಾಂಡದ ಮಧ್ಯಭಾಗದಲ್ಲಿ ನಮ್ಗೆ ಕಂದು ಬಣ್ಣದ ಚುಕ್ಕೆಗಳನ್ನ ನೋಡ್ತೀವಿ. ಆ ಕಂದು ಬಣ್ಣದ ಚುಕ್ಕೆಗಳು ಅಂದ್ರೆ ಅಲ್ಲಿ ರೋಗಕಾರಕವು ಇರುತ್ತೆ, ಸುಪ್ತಾವಸ್ಥೆಯಲ್ಲಿರ್ಬೋದು ಅಥವಾ ರೋಗಕಾರಕ ಅಲ್ಲಿ ಒಂದಕ್ಕೊಂದು ಮಲ್ಟಿಪ್ಲೈ ಆಗಿ ಅಲ್ಲಿ ಉಳಿದಿರುತ್ತೆ. ಅದು ನೀರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಈ ರೈತ ಬಂದ್ರು ಏನ್ ಮಾಡ್ಬಿಟ್ಟಿರ್ತಾರೆ ಕೆಲವೊಂದ್ಸಲ, ಇದೆ ಇದು ಬಹಳ ಲಾಸ್ ಮಾಡುತ್ತೆ, ಮತ್ತೆ ಇದು ಯಾಕಪ್ಪ ಕಿತ್ತು ಹಾಕೋದು, ಒಂದೆಷ್ಟೊನ ಬರಲಿ ಕಾಯಿಗಳು ಅಂತ ಅಂದ್ಬಿಟ್ಟು ಹಂಗೆ ಉಳಿಸ್ಕೊಂಡಿರ್ತಾರೆ, ಇದು ಏನಾದ್ರೂ ಹರಡುತ್ತೆ? ಹೌದು, ಆ ರೀತಿ ಮಾಡೋದ್ರಿಂದ ತೊಂದರೆನೆ ಜಾಸ್ತಿ ಇರದೆ. ಏನಾಗತ್ತಪ್ಪ ಅಂದ್ರೆ ಒಂದು ಗಿಡಕ್ಕೆ ಈ ತರ ನೆಟೆ ರೋಗ ಬಂದಿದೆ ಅಂದ್ರೆ ನಾವು ಕೊಡುವಂತ ನೀರಿರ್ಬೋದು, ನೀರಾವರಿ ಇರ್ಬೋದು, ಅಥವಾ ಮಳೆ ಬಿದ್ದಾಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀರಿನ ಮುಖಾಂತರ ಪಸರಿಸಿ ಇನ್ನೊಂದು ಗಿಡಕ್ಕೆ ಇದು ರೋಗವನ್ನು ತರುತ್ತೆ. ಹಾಗಾಗಿ ಆ ತಕ್ಷಣ ನಾವೇನಾದರೂ ರೋಗ ಬಂತು ಅಂತಂದರೆ ಆ ಗಿಡನ ಕಿತ್ತು ಸುಟ್ಟು ಹಾಕಬೇಕಾಗಿರೋದು ಮೊದಲನೇ ಕರ್ತವ್ಯ. ಆ ಥರ ಮಾಡಿದಾಗ ನಾವು ನೆಕ್ಸ್ಟ್ ಗಿಡಗಳಿಗೆ ಬರೋದನ್ನ ತಡೆಗಟ್ಬೋದು. ಆ ಥರ ಬಂದಂಥ ಗಿಡ ಕಿತ್ತಿರ್ತೀರ, ಕಿತ್ತಾದ್ಮೇಲೆ ಆ ಭಾಗಕ್ಕೆ ನಾವು 2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ನ 1 ಲೀಟರ್ ನೀರಿನಲ್ಲಿ ಹಾಕಿ ಸುರಿಬೇಕು. ಆ ಥರ ಸುರಿದಾಗ ನಾವು ಮುಂದಿನ ಗಿಡಕ್ಕೆ ಆ ರೋಗಕಾರಕ ಹೋಗಿ ರೋಗವನ್ನು ತರೋದನ್ನ ಕಡಿಮೆ ಮಾಡಬಹುದು. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯಾವ ಗಿಡ ಬಾಧಿತವಾಗಿದೆ ಆ ಗಿಡಕ್ಕೆ ಮಾತ್ರ ನಾವು ಅದನ್ನ ಸುರಿಬೇಕು. ಬಾಧಿತವಾಗಿರೋದು ಮತ್ತೆ ಅದರ ಸುತ್ತ ಇರುವಂತಹ ಆರೋಗ್ಯಕರ ಗಿಡಗಳ ಸುತ್ತ ನಾವು ಸುರಿದಾಗ ಆ ಗಿಡಕ್ಕೆ ಬರೋದನ್ನ ನಾವು ತಡೆಗಟ್ಟಬಹುದು. ಅಂತಂದ್ರೆ ಇದನ್ನ ಸ್ಪ್ರೇ ಮಾಡೋದಂತದ್ದು ಏನು? ಸ್ಪ್ರೇ ಮಾಡಬಹುದು. ಯಾವ ರೀತಿ ಸ್ಪ್ರೇ ಮಾಡಬೇಕಾಗುತ್ತೆ ಅಂದ್ರೆ ಈ ನಾಜಲ್ ಅಂತ ಏನ್ ಹೇಳ್ತೀವಿ ಸ್ಪ್ರೇಯರ್, ಔಷಧ ಸಿಂಪಡಣೆ ಮಾಡೋ ಔಷಧಿಯ ತುದಿಯ ಭಾಗವನ್ನು ತೆಗೆದುಬಿಟ್ಟು ನಾವು ಬುಡದ ಭಾಗಕ್ಕೆ ನಾವು ಸ್ಪ್ರೇನ ಮಾಡಿದಾಗ ಇದರ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡು. ಅಂತಂದ್ರೆ ಇದನ್ನು ಕೂಡ ನಾವು ರೈತ ಬಾಂಧವರು ಸರಳವಾದಂತಹ ಒಂದು ವಿಧಾನದಲ್ಲಿ ಗುರುತಿಸಿ ನಿರ್ವಹಣೆ ಮಾಡಬೇಕು. ಆದ್ರೆ ಇದಕ್ಕೆ ಫ್ಯುಸೇರಿಯಂ ನಟೆ ರೋಗಕ್ಕೆ ಮುನ್ನೆಚ್ಚರಿಕಾ ಕ್ರಮ ಅತ್ಯಂತ ಮುಖ್ಯ. ಬರೋದಕ್ಕೆ ಮುಂಚೆನೆ ನಾವು ಅದನ್ನ ರೋಗ ಬರೋದನ್ನ ತಡೆಗಟ್ಟಬೇಕು. ಕಡಿಮೆ ಮಾಡಬಹುದು. ಅಂದ್ರೆ ಪದೇ ಪದೇ ಅದೇ ಜಾಗದಲ್ಲಿ ನಾವು ಅದೇ ಬೆಳೆಯನ್ನ ಬೆಳೆಯೋದನ್ನ ಕಡಿಮೆ ಮಾಡಬೇಕು. ಬೆಳೆ ಪರಿವರ್ತನೆ ಮಾಡಬೇಕು. ಏಕದಳ ದ್ವಿದಳ ಧಾನ್ಯ ಬೆಳೆನ ಬೆಳೆ ಪರಿವರ್ತನೆ ಮಾಡಬೇಕು. ಮೆಕ್ಕೆಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಅದನ್ನ ಬೆಳೆ ಪರಿವರ್ತನೆ ಮಾಡಬೇಕು. ಎರಡನೇದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೆಟೆ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಟ್ರೈಕೋಡರ್ಮ ಸಂಪದ್ಭರಿತ ಗೊಬ್ಬರ ಅಂತ ಹೇಳ್ತೀವಿ. ಟ್ರೈಕೋಡರ್ಮ ಸಂಪದ್ಭರಿತ ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮ 2 ಕೆಜಿ ಟ್ರೈಕೋಡರ್ಮವನ್ನು 1 ಕ್ವಿಂಟಲ್ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ 15 ದಿವಸ ಆದ್ಮೇಲೆ ಅದನ್ನ ಚೆನ್ನಾಗಿ ತಿರುವಾಕಿ ಅದನ್ನ ನಾವು ಭೂಮಿಗೆ ಕೊಡಬೇಕು. ಮಾಗೆ ಉಳಿಮೆ ಮಾಡಿರ್ತೀವಿ, ಮಾಗೆ ಉಳಿಮೆ ಮಾಡಿದಾಗ ಭೂಮಿಗೆ ಕೊಟ್ಟಾಗ 100 ಕೆಜಿ ಕೊಟ್ಟಿಗೆ ಗೊಬ್ಬರ 100 ಕೆಜಿ ಟ್ರೈಕೋಡರ್ಮ ಆಗಿ ಮಾರ್ಪಾಡು ಹೊಂದುತ್ತೆ. ಸೊ ಭೂಮಿಯಲ್ಲಿ ಇರುವಂತಹ ಶಿಲೀಂಧ್ರದ ಕಣಗಳನ್ನ ನಾಶ ಮಾಡುತ್ತೆ. ಈ ರೀತಿ ಮಾಡ್ತಾ ಬಂದಂಗೆ ಗೊಬ್ಬರನೂ ಕೊಟ್ಟಂಗಾಗತ್ತೆ, ನೀವು ಅದರ ಇಮ್ಯುನಿಟಿ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿನೂ ಕೂಡ ಭೂಮಿನಲ್ಲಿ ಇಂಪ್ರೂವ್ ಮಾಡ್ದಂಗಾಗತ್ತೆ. ಇನ್ನೊಂದು ಮೇಡಮ್, ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಬೂದಿ ರೋಗ, ಇದು ಚಳಿಗಾಲದಲ್ಲಿ ಮತ್ತೆ ಆಗಾಗ ಅದು ತುಂಬಾ ತೊಂದರೆಯನ್ನ ಕೊಡುವಂಥದ್ದು, ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಗೆ. ಬೂದಿ ರೋಗ ಬರಲಿಕ್ಕೆ ಕಾರಣ ಏನಂತ ಹೇಳ್ತೀರಿ? ಇದು ಆಕ್ಚುಲಿ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಈ ಶಿಲೀಂಧ್ರ ಕಣಗಳೇನಪ್ಪ ಅಂತಂದ್ರೆ ಭೂಮಿನಲ್ಲೇ ಇರುತ್ತೆ, ಮತ್ತೆ ಸುತ್ತ ಬಂಡ್ಸ್ ಅಂತ ಏನ್ ಹೇಳ್ತೀವಿ ನಾವು, ತೆವರಿಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ತೆವರಿಗಳು ಅಥವಾ ಬಂಡ್ಸ್ ಮೇಲೆ ಇರುವಂತಹ ಕಳೆಗಳಲ್ಲಿ ಉಳ್ಕೊಂಡಿರುತ್ತೆ. ಯಾವಾಗ ಅದಕ್ಕೆ ಬೆಳೆ ಇದೆ ಅಂತ ಕಂಡು ಬರುತ್ತೋ, ಸೂಕ್ತವಾದ ವಾತಾವರಣ ಅಂದ್ರೆ ಒಣ ಹವೆ ಕೂಡಿದ ವಾತಾವರಣ, ಅಂದ್ರೆ ಬೆಳಗಿನ ಹೊತ್ತು ಬಿಸಿಲು, ರಾತ್ರಿ ಹೊತ್ತು ಚಳಿ ಇರುವಂತ ವಾತಾವರಣದಲ್ಲಿ ಇದು ತಮ್ಮ ಸಂತತಿಯನ್ನ ವೃದ್ಧಿ ಮಾಡುತ್ತೆ. ಈ ತರ ಸಂತತಿ ವೃದ್ಧಿ ಮಾಡಿ ಬೆಳೆಗೆ ಹೋಗಿ ತನ್ನ ಇನ್ಫೆಕ್ಷನ್ಸ್ ನ ಮಾಡುತ್ತೆ, ಅಂದ್ರೆ ರೋಗವನ್ನ ತರುತ್ತೆ. ರೋಗವನ್ನ ತಂದಾಗ ನಮ್ಗೆ ಇದ್ರಲ್ಲಿ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಬೂದಿ ರೋಗದ ಲಕ್ಷಣ ಎಲೆಯ ಕೆಳಭಾಗದಲ್ಲಿ, ಪೌಡ್ರಿ ಮಿಲ್ಡ್ಯೂ ಅಂತಂದ್ರೆ ನಾವು ಏನನ್ನ ಬೂದಿ ರೋಗ ಪೌಡ್ರಿ ಮಿಲ್ಡ್ಯೂ ಅಂತ ಕರಿತೀವಿ. ಕೆಳಭಾಗದಲ್ಲಿ ಈ ಬೆಳೆಗೆ ನಾವು ಕೆಳಭಾಗದಲ್ಲಿ ಬೂದಿ ಬಣ್ಣದ ಮಚ್ಚೆಗಳನ್ನ, ಇತರೆ ಬೆಳೆಗಳಲ್ಲಿ ನಮ್ಗೆ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ. ಆದರೆ ಈ ಮೆಣಸಿನಕಾಯಿ ಬೆಳೆನಲ್ಲಿ ಏನಾಗುತ್ತೆ, ಎಲೆಗಳ ಕೆಳಭಾಗದಲ್ಲಿ ಬೂದಿ ಬಣ್ಣದ ಮಚ್ಚೆಗಳು ಕಂಡುಬರುತ್ತವೆ. ಆದರೆ ಅದರ ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆಗಳು ಕಂಡು ಬರುತ್ತೆ. ಅಂದ್ರೆ ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆ ಇರುತ್ತೆ, ಕೆಳಭಾಗದಲ್ಲಿ ಬೂದಿ ಬಣ್ಣದ ಮಚ್ಚೆ ಇರುತ್ತೆ. ಒಂದಕ್ಕೊಂದು ಈ ಮಚ್ಚೆಗಳು ಸೇರ್ಕೊಂಡು ನಮಗೆ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಏನಿದೆ ಅದನ್ನ ಕಡಿಮೆ ಮಾಡಿ ಇಳುವರಿಯನ್ನು ಕುಂಠಿತ ಮಾಡುತ್ತೆ. ಇದು ಎಲೆಗಳ ಮೇಲೆ ಕಂಡು ಬರುತ್ತೆ, ಹಣ್ಣುಗಳ ಮೇಲೆ ಕಂಡು ಬರುತ್ತೆ, ತುದಿ ಮತ್ತೆ ರೆಂಬೆ ಇದ್ರ ಮೇಲೆಲ್ಲ ಕಂಡು ಬರೋ ಸಾಧ್ಯತೆಗಳು ಜಾಸ್ತಿ. ಇದು ಯಾವ ಹಂತದಲ್ಲಿ ಬೂದಿ ರೋಗ ಕಂಡು ಬರ್ತದೆ ಅಂತ ಹೇಳಿ? ಇದು ಆಲ್ಮೋಸ್ಟ್ ನಮಗೆ ಮೆಚುರಿಟಿ ಸ್ಟೇಜ್ ಅಂತ ಹೇಳಿ, ಬೆಳವಣಿಗೆ ಹಂತದಲ್ಲಿ, ಕಾಯಿ ಕಟ್ಟುವಂತದಲ್ಲಿ ಅಥವಾ ಹೂವು ಒಂದು ಕಟ್ಟುವಂತದಲ್ಲಿ, ಹೂವು ಕಟ್ಟುವಂತ ಕಾಯಿ ಕಟ್ಟುವಂತದಲ್ಲಿ ಕಂಡು ಬರುತ್ತೆ. ಹೇಗೆ ಮೇಡಮ್ ಇದನ್ನ ನಿರ್ವಹಣಾ ಕ್ರಮಗಳು? ಇದಕ್ಕೆ ನಾವು ಸರ್ವೇ ಸಾಮಾನ್ಯವಾಗಿ ಬೀಜೋಪಚಾರ ಮಾಡಬೇಕು, ಬಟ್ ಬೀಜದಿಂದ ಆಡುವಂತ ರೋಗ ಅಲ್ಲ ಇದು. ಸೊ ಯಾವುದೇ ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ನಾವು ಬೀಜೋಪಚಾರವನ್ನ ಕೈಗೊಳ್ತೀವಿ. ಅಂದ್ರೆ ಒಂದು 3 ಗ್ರಾಂ ಕ್ಯಾಪ್ಟನ್ ಇರ್ಬೋದು ಅಥವಾ ಥೈರಮ್ ಇರ್ಬೋದು, ಅದರಲ್ಲಿ ಬೀಜೋಪಚಾರ ಮಾಡಿ ತದನಂತರ ರೋಗ ಕಂಡ ತಕ್ಷಣ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಂತೇಳಿ ಬರುತ್ತೆ, 3 ಗ್ರಾಂ ತಗೋಬೇಕು. 3 ಗ್ರಾಂನ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. ಪ್ರತಿ ಲೀಟರ್ಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಂತೇಳಿ ಬರುತ್ತೆ, ವೆಟಬಲ್ ಸಲ್ಫರ್ ಅಂತ ಕರಿತೀವಿ, ಇದನ್ನ ಸಿಂಪಡಣೆ ಮಾಡಬೇಕು. ಇದು ಸಿಕ್ಕಲಿಲ್ಲಪ್ಪ ಅಂತಂದ್ರೆ ಇನ್ನೂ ಐಯರ್ ಮಾಲಿಕ್ಯೂಲ್ಸ್ಗೆ ಹೋಗ್ತೀವಿ, ಹೊಸ ಹೊಸ ಫಂಜಿಸೈಡಲ್ ಮಾಲಿಕ್ಯೂಲ್ ಹೋಗ್ತೀವಿ. 1 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ನ ನೀವು 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬಹುದು, ಅಥವಾ ಎಕ್ಸಕೊನೋಜೋಲ್ ಅಂತ ಬಂದಿದೆ ಈಗ, ಅದನ್ನ 1 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನ ಮಾಡಬಹುದು, ಅಥವಾ ಟೆಬುಕೊನೋಜೋಲ್ ಅಂತಾನು ಸಿಗುತ್ತೆ, ಅದನ್ನು 1 ಮಿಲಿ 1 ಲೀಟರ್ನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. 15 ದಿವಸಗಳ ಅಂತರದಲ್ಲಿ 3 ಬಾರಿ ಸಿಂಪಡಣೆ ಮಾಡಿದ್ರೆ ಈ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಯಾಕಂತಂದ್ರೆ ನಾವು ನೋಡುವ ಹಾಗೆ ಇಡೀ ಹೊಲದಿಂದ ಹೊಲಕ್ಕೆ ಕೂಡ ಬೂದಿ ರೋಗ ಬಾಧಿತ ಒಂದು ಮೆಣಸಿನಕಾಯಿ ಗಿಡಗಳನ್ನು ನಾವು ನೋಡ್ತಾ ಇದೀವಿ. ಪ್ರಾರಂಭಿಕ ಹಂತದಲ್ಲಿ ರೈತ ಬಾಂಧವರು ಇದನ್ನ ಗುರುತಿಸಿ ನಿರ್ವಹಣೆ ಮಾಡೋದು ಬಹಳ ಉತ್ತಮ. ಏನಾದ್ರೂ ಅವರು ಸಿಂಪರಣೆ ಮಾಡ್ತಿದ್ದಾರೆ, ಒಂದೇ ಸ್ಪ್ರೇಗೆ ಒಂದೇ ಸಿಂಪರಣೆಗೆ ಅದು ಕಡಿಮೆ ಆಯ್ತಂತಂದ್ರೆ ಇನ್ನೊಂದು ಸಿಂಪರಣೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ, ತೀವ್ರ ಪ್ರಮಾಣದಲ್ಲಿ ಕಾಣಿಸ್ತಿದೆ ಅಂದಾಗ ಅವರು 3 ಬಾರಿ ಸಿಂಪರಣೆಯನ್ನು 15 ದಿವಸ ಅಂತರದಲ್ಲಿ ಮಾಡಬೇಕು. ಇದು ಗಿಡದಿಂದ ಗಿಡಕ್ಕೆ ಏನಾದರೂ ಬೂದಿ ರೋಗ ಹರಡ್ತಾ, ಗಿಡದಿಂದ ಗಿಡಕ್ಕೆ ಗಾಳಿಯ ಮುಖಾಂತರ ಪಸರಿಸುವ ಸಾಧ್ಯತೆ ಜಾಸ್ತಿ ಇದೆ. ಇದು ಪಸರಿಸೋದೇ ಗಾಳಿಯ ಮುಖಾಂತರ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಔಷಧಿ ಸಿಂಪರಣೆ ಸೂಕ್ತವಾದ ಕ್ರಮ. ಇನ್ನೊಂದು ತಾವು ಹೇಳಿದ್ರೆ ಎಲೆ ಚುಕ್ಕಿ ರೋಗ ಬರ್ತದೆ ಮೆಣಸಿನಕಾಯಿ ಬೆಳೆಯಲ್ಲಿ ಅಂತಂದಾಗ ಇದರ ಲಕ್ಷಣಗಳು ಹೇಗಿರ್ತವೆ? ಎಲೆ ಚುಕ್ಕಿ ರೋಗ, ಎಲೆ ಚುಕ್ಕೆ ರೋಗದಲ್ಲಿ ನಾವು 2 ತರದ ಎಲೆ ಚುಕ್ಕೆ ರೋಗ ನೋಡ್ತೀವಿ. ಒಂದು ಸರ್ಕೋಸ್ಪೋರದಿಂದ ಬರುವಂತ ಎಲೆ ಚುಕ್ಕೆ ರೋಗ, ಇನ್ನೊಂದು ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ. ಸರ್ಕೋಸ್ಪೋರದಿಂದ ಎಲೆ ಚುಕ್ಕೆ ರೋಗ ಬಂದಾಗ ನಮಗೆ ವೃತ್ತಾಕಾರದ ಚುಕ್ಕೆಗಳು ಅಂದ್ರೆ ರೌಂಡ್ ಶೇಪ್ಡ್ ಚುಕ್ಕೆಗಳನ್ನ ನೋಡ್ತೀವಿ. ಆ ಒಳಗಿನ ಭಾಗದಲ್ಲಿ ಕಂದು ಬಣ್ಣ ಬಿಳಿ ಬಣ್ಣದ ಮಚ್ಚೆ ಇರುತ್ತೆ, ಸುತ್ತಲೂ ಕಂದು ಬಣ್ಣವಾಗಿರುತ್ತೆ. ಈ ರೀತಿಯ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ಇಡೀ ಎಲೆಯನ್ನ ಅಂಗಮಾರಿ ರೋಗ ಅಂತ ಏನು ಕರಿತೀವಿ, ಇಡೀ ಎಲೆಯನ್ನ ಆವರಿಸುತ್ತೆ. ಈ ತರ ಚುಕ್ಕೆಗಳು ಸರ್ಕೋಸ್ಪೋರದಿಂದ ಬರುವಂತದ್ದು. ಇನ್ನೊಂದು ಆಲ್ಟರ್ನೇರಿ ಎಲೆ ಚುಕ್ಕೆ ರೋಗ ಅಂತ ಅಂದ್ರೆ ಅದು ಓನ್ಲಿ ಅದು ಬರೀ ಕಂದು ಬಣ್ಣ ಅಷ್ಟೇ ಇರುತ್ತೆ, ಕಂದು ಬಣ್ಣದ ಚುಕ್ಕೆಗಳು ಕಂಡು ಎಲೆ ಕಂದು ಬಣ್ಣಕ್ಕೆ ಒಣಗುತ್ತೆ. ಇದರ ಒಂದು ನಿರ್ವಹಣಾ ಕ್ರಮಗಳು, ಆಲ್ಟರ್ನೇರಿಯಾ ಎಲೆ ಚುಕ್ಕೆ ಇರ್ಬೋದು, ಸರ್ಕೋಸ್ಪೋರ ಎಲೆ ಚುಕ್ಕೆ ರೋಗ ಇರ್ಬೋದು, ಇವು ಬೀಜಕ್ಕೆ ತಮ್ಮ ಪ್ರಸಾರವನ್ನು ಮುಂದುವರಿಸುತ್ತೆ. ಸೊ ಹಂಗಾಗಿ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಸೊ 3 ಗ್ರಾಂ ಕ್ಯಾಪ್ಟನ್ ಅಥವಾ ಥೈರಮ್ನಿಂದ ಬೀಜೋಪಚಾರ ಮಾಡಬಹುದು, ಅಥವಾ 1-2 ಗ್ರಾಂ ಕಾರ್ಬನ್ ಡೈಸಿಮ್ನಿಂದ ಬೀಜೋಪಚಾರ ಮಾಡಬಹುದು 1 ಕೆಜಿ ಬೀಜಕ್ಕೆ. ಇಲ್ಲಪ್ಪ ನಾನು ಟ್ರೈಕೋಡರ್ಮಾಯಿಂದ ಬೀಜೋಪಚಾರ ಮಾಡ್ತೀನಿ, ನಾನು ಜೈವಿಕ ರೋಗನಾಶಗಳನ್ನ ಉಪಯೋಗ ಮಾಡ್ತೀನಿ ಅಂದ್ರೆ 4 ಗ್ರಾಂ 1 ಕೆಜಿ ಬೀಜಕ್ಕೆ ನಾವು ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬಹುದು. ಒಳ್ಳೆದು ಮೇಡಮ್. ಇನ್ನೊಂದು ಮೆಣಸಿನಕಾಯಿಯಲ್ಲಿ ಬರುವಂತದ್ದು ಎಲೆ ಮುಟುರು ರೋಗ ಅಂತ ಹೇಳಿ ಕರಿತೀವಿ, ಮೇಲ್ಮುಟುರು ಕೆಳಮುಟುರು ಅಂತ ಹೇಳ್ಬಿಟ್ಟು. ಇದು ಹೇಗೆ ಇರ್ತದೆ ರೈತ ಬಾಂಧವರು ಗುರುತಿಸೋದು, ನಿರ್ವಹಣಾ ಕ್ರಮಗಳು, ಇದನ್ನ ಸಂರಕ್ಷಣೆ ಮಾಡ್ಕೋಬೇಕಪ್ಪ ಅಂತಂದ್ರೆ? ಈ ಮುಟುರು ರೋಗದಲ್ಲಿ ಮೂರು ವಿಧ ಇದೆ. ಮೊದಲನೇದಾಗಿ ಥ್ರಿಪ್ಸಿಂದ ಬರುವಂತಹ ಮೇಲ್ಮುಟುರು, ಥ್ರಿಪ್ಸ್ ಬಾಧೆ, ಥ್ರಿಪ್ಸ್ ನುಸಿ ಅಂತ ಹೇಳಿ ಕರಿತೀವಿ. ಈ ಥ್ರಿಪ್ಸ್ ನುಸಿಯಿಂದ ಬರುವಂತಹ ಮೇಲ್ಮುಟುರಿನಲ್ಲಿ ಏನಾಗುತ್ತೆ, ಎಲೆಗಳು ಹಂಚಿನಿಂದ ತುದಿಯುವವರೆಗೂ ಮೇಲ್ಮುಖವಾಗಿ ಮುಟುರಾಗಿರುತ್ತೆ. ಅಲ್ಲಲ್ಲಿ ಮಡಿಕೆ ತರದ ಎಲೆಗಳನ್ನ ನಾವು ನೋಡ್ತೀವಿ, ಮತ್ತು ದೋಣಿಯಾಕಾರದ ಎಲೆಗಳನ್ನ ನಾವು ನೋಡ್ತೀವಿ. ಮೇಲ್ಮುಖವಾಗಿ ದೋಣಿಯಾಕಾರದ ಮುಟುರನ್ನ ನಾವು ನೋಡ್ತೀವಿ. ಮತ್ತೆ ಎಲೆಗಳು ಸಣ್ಣದಾಗಿ ಮಾರ್ಪಾಡನ್ನು ಹೊಂದುತ್ತೆ, ಮತ್ತೆ ಗಿಡಗಳು ಕುಬ್ಜವಾಗಿರುತ್ತೆ, ಸ್ಟಂಟೆಡ್ ಗ್ರೋತ್ ಅಂತ ಹೇಳಿ ಕರಿತೀವಿ. ಗಿಡಗಳು ಕುಬ್ಜವಾಗಿರುತ್ತೆ. ಇದು ಥ್ರಿಪ್ಸ್ ಮಾತ್ರ ಇಂದ ಬರುವಂತ ಮುಟುರು ರೋಗ, ಅದು ಯಾವುದೇ ಒಂದು ರೋಗಕಾರಕ ಇರೋದಿಲ್ಲ. ಥ್ರಿಪ್ಸ್ ರಸ ಇರಿದಾಗ ಬರುವಂತ ಮುಟುರು. ಇನ್ನೊಂದು ಮುಟುರು ಇದೆ, ಅದು ಮೈಟ್ ನುಸಿಯಿಂದ ಬರುವಂತ ಮುಟುರು. ಅದು ಯಾವಾಗ್ಲೂ ಕೆಳಮುಟರನ್ನ ನೋಡ್ತೀವಿ. ಮೈಟ್ ನುಸಿಯಿಂದ ಬಂದಾಗ ಮುಟುರು ಏನಿದೆ ಅದು ಕೆಳಮುಖವಾಗಿರುತ್ತೆ, ಅಂದ್ರೆ ಎಲೆ ಅಂಚಿನಿಂದ ತುದಿಯವರೆಗೂ ಕೆಳಮುಟರನ್ನ ನೋಡ್ತೀವಿ. ಆ ಕೆಳಮುಟುರು ದೋಣಿಯಾಕಾರವಾಗಿರುತ್ತೆ, ಅಂದ್ರೆ ದೋಣಿ ತರ ಯಾವ ರೀತಿ ಶೇಪ್ ಇರುತ್ತೋ ಆ ರೀತಿ ಮುಟುರನ್ನ ನಾವು ನೋಡ್ತೀವಿ. ಮತ್ತೆ ಎಲೆಗಳು ಕೂಡ ಇಲ್ಲಿ ಕಿರಿದಾಗಿರುತ್ತೆ, ಮತ್ತು ಕುಬ್ಜವಾದ ಎಲೆಗಳನ್ನ ನಾವು ನೋಡ್ತೀವಿ. ಇದು ಮೈಟ್ ನುಸಿ ರಸ ಇರೋದ್ರಿಂದ ಬರುವಂತ ಮುಟ್ರನ್ನ ನೋಡ್ತೀವಿ. ಆದರೆ ಇವೆರಡರ ಜೊತೆ ನಮಗೇನಾಗುತ್ತೆ, ವೈರಸ್ ನಂಜಾಣುವಿನಿಂದ ಬರುವಂತ ಮುಟುರು, ಇದು ನಾವು ಜಮಿನಿ ವೈರಸ್ ಅಂತ ಹೇಳಿ ಒಂದು ಗ್ರೂಪ್ ಬರುತ್ತೆ. ಆ ನಂಜಾಣುವಿನಿಂದ ಬರುವಂತಹ ಮುಟ್ರಲ್ಲಿ ನಾವು ಮೇಲ್ಮುಟ್ರನ್ನ ನೋಡ್ತೀವಿ. ಇಲ್ಲಿ ನಾವು ಮುಟ್ರಿನ ಲಕ್ಷಣಗಳು ಬೇರೆ ರೀತಿಯಲ್ಲಿ ಇರುತ್ತೆ. ಇದು ಏನಾದರೂ ಇಳುವರಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಮೇಡಮ್? ಯಾವುದೇ ಮುಟ್ರು ಇರ್ಬೋದು, ಮೇಜರ್ಲಿ ನಾವು ನಂಜಾಣುವಿನಿಂದ ಬರುವಂತಹ ಮುಟ್ರು ಬಂದಾಗ ನಮ್ಗೆ ಇಳುವರಿ ಕುಂಠಿತ ಆಗುತ್ತೆ. ಇಳುವರಿ ಕುಂಠಿತ ಆಗುತ್ತೆ ಯಾಕಪ್ಪ ಅಂತಂದ್ರೆ, ಕುಬ್ಜವಾದ ಗಿಡಗಳನ್ನ ನೋಡ್ತೀವಿ, ಸ್ಟಂಟೆಡ್ ಗ್ರೋತ್ ಇರುತ್ತೆ, ಅಲ್ಲಿ ನಮಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸರಿಯಾಗಿ ಆಗೋದಿಲ್ಲ, ಹಾಗಾಗಿ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ. ಈ ಮುಟ್ರಿನಲ್ಲಿ ನಮ್ಗೆ ಏನಾಗುತ್ತೆಪ್ಪ ಅಂದ್ರೆ, ಎಲೆಗಳು ಸಣ್ಣದಾಗಿ ಮಾರ್ಪಾಡನ್ನ ಹೊಂದುತ್ತೆ. ಸಣ್ಣದಾಗಿ ಮಾರ್ಪಾಡು ಹೊಂದಿದಂತಹ ಎಲೆಗಳಲ್ಲಿ ನರಗಳು ಅಂತ ಏನ್ ಹೇಳ್ತೀವಿ, ವೇನ್ಸ್ ಅಂತ ಏನ್ ಹೇಳ್ತೀವಿ, ಅವು ದಪ್ಪನಾಗಿ ಮಾರ್ಪಾಡಾಗುತ್ತೆ. ಅದ್ರ ಸುತ್ತ ನಮಗೆ ಹಳದಿ ಮಚ್ಚೆಗಳು ಕಾಣಿಸುತ್ತೆ. ನಾವೇನ್ ಮಾಡುತ್ತೆ, ಅಂತ ಗಿಡಗಳ ಎಲೆಗಳನ್ನ ತಗೊಂಡು ಸೂರ್ಯನ್ಗೆ ಮುಖವಾಗಿ ಹಿಡಿದು ನೋಡಿದಾಗ ಹಳದಿ ಮಿಶ್ರಿತ ಹಸಿರು ಬಣ್ಣದ ಮಚ್ಚೆಗಳನ್ನ ನಾವು ಗುರುತಿಸಬಹುದು. ಅದು ಬಂದಾಗಷ್ಟೇ ಅದು ವೈರಸ್ ಮುಟುರು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ರೀತಿ ಬಂದಂತ ಮುಟುರಲ್ಲಿ ನಾವು ಕೂಡ ಇಲ್ಲಿ ಮೇಲ್ಮುಟುರು ದೋಣಿಯಾಕಾರದ ಮುಟುರನ್ನ ನಾವು ನೋಡ್ತೀವಿ. ಮತ್ತೆ ಗಿಡ ಸ್ಟಂಟೆಡ್ ಗ್ರೋಜವಾಗಿರುತ್ತೆ, ಪ್ಲಾಂಟ್ಸ್ ಗಳೆಲ್ಲ ಕುಬ್ಜವಾಗಿರುತ್ತೆ, ಗಿಡಗಳು ಕುಬ್ಜವಾಗಿರುತ್ತೆ, ಮತ್ತೆ ಇಳುವರಿನ ಕುಂಠಿತ ಮಾಡುತ್ತೆ. ಈ ಮುಟುರು ಏನಪ್ಪ ಅಂತಂದ್ರೆ ಬಿಳಿ ನೊಣ ಅಂತೇಳಿ, ವೈಟ್ ಫ್ಲೈ ಅಂತ ಏನೇಳಿ ಕರಿತೀವಿ, ಆ ಮುಟುರಿಂದ ಆ ವೈಟ್ ಫ್ಲೈ ಇಂದ ಬಿಳಿ ನೊಣದಿಂದ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಪ್ರಸಾರ ಹೊಂದುತ್ತೆ. ಇದು ಬೇಸಿಗೆನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ, ಯಾಕಂದ್ರೆ ಬೇಸಿಗೆನಲ್ಲಿ ಬಿಳಿ ನೊಣದ ಬಾಧೆ ಜಾಸ್ತಿ ಇರೋದ್ರಿಂದ ಬೇಸಿಗೆನಲ್ಲಿ ಈ ಪ್ರಮಾಣ ಕಂಡು ಬರುತ್ತೆ. ಹೇಗೆ ಮೇಡಮ್ ಇದನ್ನ ನಿರ್ವಹಣೆ ಮಾಡೋದು? ನಾವು ಮೇಲ್ಮುಟ್ರು ಇರ್ಬೋದು, ಕೆಳಮುಟ್ರು ಇರ್ಬೋದು, ಅಥವಾ ಜಮಿನಿ ವೈರಾಣು ಅಥವಾ ನಂಜಾಣುವಿನಿಂದ ಬರುವಂತ ಮುಟ್ರು ಇರ್ಬೋದು, ಅಥವಾ ನಂಜಾಣು ಸಂಕೀರ್ಣ ರೋಗ ಅಂತ ಹೇಳಿ ಬರುತ್ತೆ, ಟೊಮ್ಯಾಟೋ ಮೊಸಾಯಿಕ್ ಅಂತ ಕರಿತೀವಿ, ಟೊಬ್ಯಾಕೋ ಮೊಸಾಯಿಕ್ ಅಂತ ಕರಿತೀವಿ. ಈ ನಂಜಾಣುವಿನಿಂದ ಬರುವಂತ ಎಲ್ಲ ನಂಜಾಣುಗೂ ನಾವು ಸಮಗ್ರ ರೋಗ ನಿರ್ವಹಣೆ ಅಥವಾ ಸಮಗ್ರ ಹತೋಟಿ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗತ್ತೆ. ಸೊ ರೋಗ ಬಾಧೆ ಏನಪ್ಪಾ ಅಂತಾರೆ, ಈ ನಂಜಾಣು ತಮ್ಮದೇ ಆದಂತಹ ಗಿಡಗಳಿಲ್ಲ ಅಂದಾಗ, ಸಪೋಸ್ ಚಿಲ್ಲಿ ಪ್ಲಾಂಟ್ಸ್ ಇಲ್ಲ ಅಂದಾಗ, ಅಥವಾ ಮೆಣಸಿನಕಾಯಿ ಗಿಡ ಇಲ್ಲ ಅಂದಾಗ, ಇದು ಪಪ್ಪಾಯ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಪಾರ್ಥೇನಿಯಂ ಇರ್ಬೋದು, ಅಂತ ಗಿಡಗಳಲ್ಲಿ ತನ್ನ ಜೀವನವನ್ನ ಕಳೆಯುತ್ತೆ. ಸೊ ಇವನ್ನ ನಾವು ಆಸರೆ ಸಸ್ಯಗಳು ಅಂತೇಳಿ ಕರಿತೀವಿ. ಸೊ ಆದಷ್ಟು ಈ ಆಸರೆ ಸಸ್ಯಗಳನ್ನ ನಾವು ಕಿತ್ತು ನಾಶ ಮಾಡಬೇಕಾಗತ್ತೆ. ಎರಡನೇದಾಗಿ ಏನಪ್ಪ ಮಾಡ್ಬೇಕಂದ್ರೆ ನಾವು ಬೀಜೋಪಚಾರ ಮಾಡ್ಬೇಕಾಗತ್ತೆ. ಸಸ್ಯ ಏನು ಅಥವಾ ಈ ಕೀಟಗಳ ಬಾಧೆಯನ್ನ ಕಡಿಮೆ ಮಾಡ್ಬೇಕಂದ್ರೆ ಇಮಿಡಾಕ್ಲೋಪ್ರಿಡ್ ಅಂತೇಳಿ ಬರುತ್ತೆ, ಅದು 60 FS ಅಂತೇಳಿ, ಅದು ಬೀಜೋಪಚಾರದ ಔಷಧಿ. ಅದನ್ನ 10-15 ml 1 kg ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಮೂರನೇದಾಗಿ ಏನಪ್ಪ ಅಂತಂದರೆ ಸಸಿಮಡಿಯಿಂದ ಏನಾದರೂ ನೀವು ಡೆವಲಪ್ ಮಾಡ್ತಿದ್ದೀರಾ, ಸಸಿಮಡಿಯಿಂದ ಗಿಡ ತೊಗೊಂಬರ್ತಿದ್ದೀರಾ, ಇಲ್ಲ ಸಸಿಮಡಿ ಮಾಡೋ ಸಂದರ್ಭದಲ್ಲಿ ಆದಷ್ಟು ಮೆಶ್ಗಳನ್ನು ಹಾಕಿ ನಾವು ಸಸಿಮಡಿಯನ್ನು ನಿರ್ವಹಣೆ ಮಾಡಿದಾಗ ಬೆಳೆದಾಗ ನಾವು ಸಸಿಮಡಿಯಿಂದ ಬರುವಂತಹ ನಂಜಾಣುವಿನ ರೋಗಕಾರಕಗಳನ್ನು ನಾಶ ಮಾಡ್ಬೋದು. ನಾಲ್ಕನೇದಾಗಿ ಆದಷ್ಟು 10-15 ದಿವಸ ಮುಂಚೆ ಅಥವಾ 20 ದಿವಸ ಮುಂಚೆ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನು ನಾವು ಹೊಲದ ಸುತ್ತಲೂ 1-4 ಸಾಲು ಬೆಳೆದಾಗ, ತದನಂತರ ನಾವು ಮೆಣಸಿನಕಾಯಿ ಬೆಳೆಯನ್ನು ಅದರ ಮಧ್ಯದಲ್ಲಿ ನಾವು ಬೆಳೆದಾಗ, ಸೊ ಈ ಸಸ್ಯ ಹೇನುಗಳಿರ್ಬೋದು ಅಂಥವನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡೋದನ್ನ ತಪ್ಪಿಸ್ಬೋದು. ಇದರ ಜೊತೆಗೆ ರೈತರು ಇನ್ನೊಂದು ಪಾಲಿಸ್ಬೇಕೇನಪ್ಪ ಅಂತಂದರೆ ಅಂಟಿನ ಬಲೆ ಅಂತೇಳಿ ಬರುತ್ತೆ, ಹಳದಿ ಅಂಟಿನ ಬಲೆಗಳು, ಅದನ್ನು 8-10 1 ಎಕರೆಗೆ 8-10 ಅಂಟಿನ ಬಲೆಗಳನ್ನು 1 ಅಡಿ ಎತ್ತರದಲ್ಲಿ ನಾವು ಹಾಕಿದಾಗ ಈ ಬಿಳಿ ನೊಣ ಇರ್ಬೋದು, ಥ್ರಿಪ್ಸ್ ನುಸಿ ಇರ್ಬೋದು, ಮೈಟ್ ನುಸಿ ಇರ್ಬೋದು, ಇದರ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಕೀಟಗಳ ನಿರ್ವಹಣೆ ಮಾತ್ರ ಮಾಡಬೇಕು ನಂಜಾಣುವಿಗೆ, ನಾವು ರೋಗ ನಿರ್ವಹಣೆ ತುಂಬ ಕಷ್ಟ, ರೋಗ ನಿರ್ವಹಣೆ ಆಗೋದಿಲ್ಲ. ಕೀಟಗಳ ನಿರ್ವಹಣೆ ಮಾಡಿದಾಗ ರೋಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದನ್ನ ನಿರ್ವಹಣೆಯನ್ನು ಮಾಡಬಹುದು. ಮೇಡಮ್ ಅವರೇ, ತಾವು ಹೇಳಿದ ಪ್ರಕಾರ ನಾವು ಗಮನಿಸಿದ ಹಾಗೆ ಪ್ರಾರಂಭದಲ್ಲಿ ರೈತ ಬಾಂಧವರು ಇಲ್ಲಿ ಬೆಳೆಯನ್ನು ಪರಿವರ್ತನೆ ಮಾಡೋದಾಗಿರ್ಬೋದು, ಬೀಜೋಪಚಾರ ಆಗಿರ್ಬೋದು, ಈ ಒಂದು ಅಂಟಿನ ಬೆಳೆಗಳಾಗಿರ್ಬೋದು, ಕಡಿಮೆ ವೆಚ್ಚದ ಒಂದು ವಿಧಾನಗಳನ್ನು ಅನುಸರಿಸಿಕೊಂಡು ನಾವು ಇಲ್ಲಿ ಮೆಣಸಿನಕಾಯಿ ಬೆಳೆಗೆ ಬರುವಂತಹ ಪ್ರಮುಖ ರೋಗಗಳನ್ನು ನಾವು ನಿಯಂತ್ರಣ ಮಾಡಬಹುದು ಅಂತ ನನ್ನ ಅನಿಸಿಕೆ, ಹೇಗಂತೀರಿ? ಹೌದು, ಇದೆಲ್ಲನೂ ರೈತರು ಫಾಲೋ ಮಾಡೋದ್ರಿಂದ, ನಾವು ಶಿಲೀಂಧ್ರದಿಂದ ಬರೋ ರೋಗ ಇರ್ಬೋದು, ದುಂಡಾಣುವಿನಿಂದ ಬರೋ ರೋಗ ಇರ್ಬೋದು, ನಾವು ರೋಗ ಬಂದ ತಕ್ಷಣನೂ ಕೂಡ ನಾವು ಔಷಧಿ ಸಿಂಪಡಣೆ ಮಾಡಿದ್ರೆ ಅದನ್ನು ನಿರ್ವಹಣೆ ಮಾಡಬಹುದು. ಆದರೆ ನಂಜಾಣುವಿನಿಂದ ರೋಗ ಬಂತು ಅಂತಂದ್ರೆ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ, ನಂಜಾಣುವಿನಿಂದ ಮಾತ್ರ ಬರಬಾರದು. ಬಂದು ಬರೋದಕ್ಕೆ ಮುಂಚೆನೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಈಗ ಆಲ್ರೆಡಿ ಹೇಳಿದ್ದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ರೆ ರೋಗ ಬರೋದಕ್ಕೆ ಮುಂಚೆನೆ ನೀವು ತಡೆಗಟ್ಟಿದ್ರೆ ಆದಷ್ಟು ಆಲ್ಮೋಸ್ಟ್ ನಾವೆಲ್ಲ ಹೋದಾಗ ನೋಡ್ತಾ ಇರ್ತೀವಿ, ರೈತರ ಎಲ್ಲನೂ ಫಾಲೋ ಮಾಡ್ತಿದ್ದಾರೆ. ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಫಾಲೋ ಮಾಡಿದಾಗ ರೋಗ ನಿರ್ವಹಣೆಯನ್ನು ಮಾಡಿ ಹೆಚ್ಚಿನ ಇಳುವರಿ ಪಡಿಬಹುದು. ಮೇಡಮ್, ಇನ್ನೊಂದು ನಾವು ಅಲ್ಲಿ ನೋಡುವಾಗ ಈ ಹಣ್ಣು ಕೊಳೆ ರೋಗ ಬರ್ತದೆ ಮೆಣಸಿನಕಾಯಿ ಬೆಳೆಯಲ್ಲಿ, ಇದು ಹೇಗೆ ರೈತ ಬಾಂಧವರು ಹೇಗೆ ಗಮನಿಸಬೇಕು ಇದನ್ನ? ಸೊ ಈ ರೋಗ ಹಣ್ಣು ಕೊಳೆ ರೋಗ ಅಂತ ಹೇಳ್ತೀವಿ, ಇದ್ರ ಜೊತೆಗೇನೆ ಇದು ತುದಿ ಕೊಳೆ ರೋಗ ಅಂತ ಕೂಡ ಬರುತ್ತೆ. ಸೊ ಹಣ್ಣು ಕೊಳೆ ರೋಗ ಏನಾಗತ್ತಪ್ಪ ಅಂತಂದ್ರೆ ಹಣ್ಣುಗಳ ಮೇಲೆ ಬಂದಿರುತ್ತೆ, ಹೆಚ್ಚು ಮಳೆ ಬಿದ್ದಾಗ ನನ್ನ ನಂತರ ಒಣಹವೆ ಮುಂದುವರೆದಾಗ ನಮ್ಗೆ ಈ ರೋಗವನ್ನ ನಾವು ಅಲ್ಲಲ್ಲಿ ನೋಡ್ತೀವಿ. ಕಾಯಿ ಮೇಲೆ ಬರುವಂತ ರೋಗ ಹಣ್ಣು ಕೊಳೆ ರೋಗ, ಅದೇ ಶಿಲೀಂಧ್ರ ತುದಿ ಕೊಳೆ ರೋಗವನ್ನು ಕೂಡ ತರುತ್ತೆ. ಸೊ ಹಣ್ಣು ಕೊಳೆ ರೋಗದ ಮುಖ್ಯ ಲಕ್ಷಣ ಏನಪ್ಪ ಅಂತಂದ್ರೆ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳನ್ನ ನಾವು ಹಣ್ಣಿನ ಮೇಲೆ ನೋಡ್ತೀವಿ. ಅದನ್ನ ನಾವು ಒಂಥರ ಡಿಪ್ರೆಸ್ಡ್ ಲೀಷನ್ಸ್ ಅಂತ ಹೇಳಿದ್ವಿ, ತಗ್ಗಾದ ಗುಳಿ ಬಿದ್ದಂಗೆ ಹಣ್ಣುಗಳ ಮೇಲೆ ಕಂಡು ಬರುತ್ತೆ. ಸೊ ಈ ರೀತಿ ಹಣ್ಣು ಕೊಳೆ 1, 2, 3 ಈ ತರ ಒಂದು 10% 5% ಇದ್ದಾಗ ನಾವೇನ್ ಮಾಡ್ಬೇಕು, ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ, ಔಷಧಿ ಸಿಂಪರಣೆ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ಹಣ್ಣು ಕೊಳೆ ರೋಗ ಕೊಲೆಟೋರಕಮ್ ಕ್ಯಾಪ್ಸಿಸಿ ಅಂತ ಒಂದು ಶಿಲೀಂಧ್ರದಿಂದ ಬರುವಂತದ್ದು, ಅದು ಬೀಜಗಳಿಂದ ಪ್ರಸಾರ ಆಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಗಾಳಿ ಮುಖಾಂತರ ಪ್ರಸಾರ ಆಗುತ್ತೆ. ಆದರೆ ನಾವು ಬಿತ್ತನೆ ಬೀಜ ಮಾಡುವಂತಹ ಗಿಡಗಳಲ್ಲಿ ಬಿತ್ತನೆ ಬೀಜದಲ್ಲಿ ಇದು ತನ್ನ ಸಂತಾನಾವಸ್ಥೆಯನ್ನು ಮುಂದುವರಿಸುತ್ತೆ. ಸೊ ಹಂಗಾಗಿ ಬೀಜೋಪಚಾರವನ್ನು ಮಾಡಬೇಕಾಗಿತ್ತು, ನಮ್ಮದು ಮುಖ್ಯವಾದ ಧರ್ಮ. ಈಗ ಮುಖ್ಯವಾಗಿ ರೈತ ಬಾಂಧವರು ನೇರವಾಗಿ ಕೂಡ ತಾವು ಹೇಳಿದ ಹಾಗೆ ಕೂರಿಗೆಯಿಂದ ಕೂಡ ಬಿತ್ತಾರೆ, ಬ್ರಾಡ್ಕಾಸ್ಟ್ ಮಾಡ್ತಾರೆ. ಇತ್ತೀಚೆಗೆ ಒಂದು ಟ್ರೆಂಡ್ ಬೆಳೆದಿದೆ ಅಂತಂದ್ರೆ ನರ್ಸರಿಯಲ್ಲಿ ಸಸಿಗಳನ್ನು ಉತ್ಪಾದನೆ ಮಾಡಿ ನೇರವಾಗಿ ಹೊಲಗಳಲ್ಲಿ ಬಂದು ನಾಟಿ ಮಾಡುವಂತಹ ಒಂದು ಪದ್ಧತಿ. ಈ ನರ್ಸರಿಯನ್ನ ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ರೈತ ಬಾಂಧವರು ಏನಾದರೂ ಈ ರೋಗಗಳು ಬರಲಾರದ ಹಾಗೆ ನಿರ್ವಹಣಾ ಕ್ರಮಗಳನ್ನ ಕಂಡುಕೋಬಹುದಾ? ನರ್ಸರಿನಲ್ಲೂ ಆದಷ್ಟು ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನಾವು ಪ್ರೋಟ್ರೇಸ್ ಅಂತ ಹೇಳಿ ಕರಿತೀವಿ, ಬೆಳೆಯೋದಿಕ್ಕೆ ಒಂದೊಂದೇ ಅಲ್ಲಿ ನಮಗೆ ಬೀಜದ ಅಂತರ ಚೆನ್ನಾಗಿ ಕೊಟ್ಟಿರ್ತಾರೆ. ಮತ್ತೆ ಆದಷ್ಟು ಗೊಬ್ಬರ ಏನು ಉಪಯೋಗ ಮಾಡ್ತಾರೆ, ಗೊಬ್ಬರನ ಆದಷ್ಟು ನಾವು ಸ್ಟೆರಿಲೈಸೇಷನ್ ಅಂತ ಹೇಳಿ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಟ್ರೈಕೋಡರ್ಮ ಮಿಕ್ಸ್ ಮಾಡಿಬಿಟ್ಟು ಆ ಗೊಬ್ಬರನ ತುಂಬಿ ಪ್ರೋಟ್ರೇಸ್ನಲ್ಲಿ ತುಂಬಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಮತ್ತೆ ಸೂರ್ಯನ ಶಾಖೀಕರಣವನ್ನು ಕೊಟ್ಟಾಗ ಗೊಬ್ಬರದಲ್ಲಿರುವಂಥದ್ದು ಇರ್ಬೋದು, ಭೂಮಿನಲ್ಲಿರುವಂತಹ ರೋಗಾಣುಗಳನ್ನು ನಾವು ನಾಶ ಮಾಡ್ಬೋದು. ನಾವು ಆದಷ್ಟು ಬೀಜೋಪಚಾರ ಮಾಡಿ ಸಸಿಮಡಿನಲ್ಲಿ ಅಂತಂದ್ರೆ ಈ ನರ್ಸರಿನಲ್ಲಿ ಅಂದರೆ ಹಸಿರು ಮನೆಯಲ್ಲಿ ಅಂದರೆ ನಮ್ಗೆ ಆದಷ್ಟು ಕೊಳೆ ರೋಗ ಅಂತ ಹೇಳಿದೆ ಆಲ್ರೆಡಿ, ನಮಗೆ ಪಿಥಿಯಮ್ಮಿಂದ ಬರುವಂತ ಕೊಳೆ ರೋಗ, ಅದನ್ನು ನಿರ್ವಹಣೆ ಮಾಡಬೇಕಂದ್ರೆ ನಾವು ಬೀಜೋಪಚಾರ ಫಸ್ಟ್ ಮಾಡಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಮೆಟ್ಲಾಕ್ಸಿಲ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದು ಪಿಥಿಯಮ್ ಶಿಲೀಂಧ್ರಕ್ಕೆ ಅಂತಲೇ ಸೂಕ್ತವಾದ ಔಷಧಿ. ಈ ಮೆಟ್ಲಾಕ್ಸಿಮ್ ಶಿಲೀಂಧ್ರ ನಾಶಕವನ್ನು 2 ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಅಥವಾ ಒಂದು ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗತ್ತೆ. ಮತ್ತು ಟ್ರೈಕೋಡರ್ಮ ಸಂಪತ್ಭರಿತ ಕೊಟ್ಟಿಗೆ ಗೊಬ್ಬರನ ಈ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಅದೇ ಗೊಬ್ಬರ ಉಪಯೋಗ ಮಾಡಿದಾಗ ನಮಗೆ ರೋಗ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಮತ್ತು ಏನು ಗೊಬ್ಬರ ಉಪಯೋಗಿಸ್ತಾರೆ ಅದಕ್ಕೆ ಆದಷ್ಟು ಸೂರ್ಯನ ಶಾಖೀಕರಣ ಕೊಟ್ಟಂಥ ಗೊಬ್ಬರನ ಉಪಯೋಗಿಸಿದಾಗ ಆ ಗೊಬ್ಬರದಲ್ಲಿ ಇರುವಂತಹ ಶಿಲೀಂಧ್ರದ ಕಣಗಳು ಸುಪ್ತಾವಸ್ಥೆಯ ಕಣಗಳನ್ನು ನಾವು ಸಾಯಿಸ್ಬೋದು. ಆ ರೀತಿ ಮಾಡಿದಾಗ ಒಂದು 10-15 ದಿವಸ ನಾವು 20 ದಿವಸ ಇರ್ಬೋದು ಬೀಜದಿಂದ ಬರುವಂತಹ ರೋಗಗಳನ್ನ ಗೊಬ್ಬರದಿಂದ ಬರುವಂತಹ ರೋಗಗಳನ್ನ ಆದಷ್ಟು ತಡೆಗಟ್ಟಬಹುದು. ಆದ್ರೆ ಏನ್ ಮಾಡ್ಬೇಕಂದ್ರೆ ಇವರು ನರ್ಸರಿಯಿಂದ ನಾವು ಮೇನ್ ಫೀಲ್ಡ್ಗೆ ಹಾಕ್ಬೇಕಾದ್ರೆ ಆದಷ್ಟು ಅವು ಹಸಿರು ಮನೆಯಲ್ಲಿ ಬೆಳೆದಿರುವಂತ ಗಿಡಗಳು. ಬಿಸಿಲಿಗೆ ತಕ್ಷಣನೇ ಹೊರಗಡೆ ತಂದಾಗ ತಕ್ಷಣನೇ ಒಂದು 100-125 ಭಾಗ ಗಿಡಗಳೇ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ತಗೋಬಂದು ಒಂದು 2-3 ದಿವಸ ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ಬಿಟ್ಟು ಆಮೇಲೆ ನಾವು ನಾಟಿ ಮಾಡಿದಾಗ ಸೊ ಅದು ಎರಡಕ್ಕೂನು ಹೊಂದ್ಕೊಳ್ಳೋ ಸ್ವಭಾವ ಕಂಡುಕೊಳ್ಳುತ್ತೆ. ಹಂಗೆ ಮಾಡಿದಾಗ ನಮಗೆ ಸಸಿಗಳ ಸಂಖ್ಯೆಯನ್ನು ಸಾಯೋದನ್ನ ಕಡಿಮೆ ಮಾಡ್ಕೋಬಹುದು. ಒಳ್ಳೆಯದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿನ ಪಡ್ಕೋಬಹುದು ಮತ್ತು ಬರುವಂತಹ ರೋಗಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅಂತಂದರೆ ಹೇಗೆ ತಮ್ಮ ಸಲಹೆಗಳನ್ನು ರೈತರಿಗೆ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನಾನು ಈ ಮೆಣಸಿನಕಾಯಿ ಬೆಳೆ ಬರೆಯುವಂಥ ರೈತರಿಗೆ ಹೇಳೋದು ಅಂದರೆ ಆದಷ್ಟು ಏಕಬೆಳೆ ಪದ್ಧತಿಯನ್ನು ಕಡಿಮೆ ಮಾಡಿ. ಸೊ ಅಂತರ್ಬೆಳೆ ಪದ್ಧತಿ ಇರ್ಬೋದು, ಮಿಶ್ರ ಬೆಳೆ ಪದ್ಧತಿ, ಕ್ರಾಪ್ ರೊಟೇಷನ್ ಅಂತ ಬೆಳೆ ಪರಿವರ್ತನೆಗೆ ಏಕದಳ ದ್ವಿದಳ ಧಾನ್ಯ. ಈಗ ನೀವು ಈ ಸಲ ಮೆಣಸಿನಕಾಯಿ ಬೆಳಿತೀನಿ ಅಂದರೆ ಮುಂದಿನ ವರ್ಷ ಸಜ್ಜೆ ಮೆಕ್ಕೆಜೋಳ ಇಂಥವನ್ನ ಬೆಳೆದು ಬೆಳೆ ಪರಿವರ್ತನೆ ಮಾಡಿ. ಎರಡನೇದಾಗಿ ಏನಪ್ಪ ಅಂತಂದರೆ ಆದಷ್ಟು ತಗ್ಗಾದ ಪ್ರದೇಶದಲ್ಲಿ ಬಿತ್ತನೆಯನ್ನು ಮಾಡಿಬಿಡ್ರಿ. ನೀರು ಬಸಿ ಕಾಲುವೆಗಳನ್ನು ಆದಷ್ಟು ನಿರ್ಮಾಣ ಮಾಡಿ. ಈ ರೀತಿ ಮಾಡಿದಾಗ ನಮಗೆ ಹಲವಾರು ರೋಗಗಳನ್ನು ನಾವು ಕಡಿಮೆ ಮಾಡ್ಬೋದು. ನೀರು ನಿಂತು ರೋಗ ಬರೋದೇ ಜಾಸ್ತಿ ಇರುತ್ತೆ. ಸೊ ಅಂಥವನ್ನ ನಾವು ಕಡಿಮೆ ಮಾಡ್ಬೋದು. ಬಸಿ ಕಾಲುವೆಗಳನ್ನ ನಿರ್ಮಾಣ ಮಾಡ್ರಿ. ಮತ್ತು ಟ್ರೈಕೋಡರ್ಮ ಸಂಪತ್ಕರಿತ ಗೊಬ್ಬರನ ಕೊಡ್ರಿ. ಮಾಗಿ ಉಳುಮೆ ಮಾಡಿ ಆ ಗೊಬ್ಬರ ಕೊಟ್ಟಾಗ ನಮಗೆ ಭೂಮಿಯಿಂದ ಬರುವಂಥ ಕಾಯಿಲೆಯನ್ನು ನಾಶ ಮಾಡ್ಬೋದು. ಮತ್ತು ಸುತ್ತಮುತ್ತ ಬಣ್ಸೆಲ್ಲನೂ ತೆವರಿಗಳನ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ರಿ. ಸೊ ರೋಗ ಬಂದ ತಕ್ಷಣವೇ ನೀವು ಪದೇ ಪದೇ ನೋಡ್ತಾ ಇದ್ದು ಅದನ್ನು ಔಷಧಿಗಳ ಮುಖಾಂತರ ನಾವು ಸಿಂಪರಣೆ ಮಾಡಿದಾಗ ಈ ರೋಗ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಒಳ್ಳೆಯದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯುವಂಥ ರೈತ ಬಾಂಧವರು ಗಮನಿಸಬೇಕು, ತಾವೇನಾದರೂ ಪ್ರತಿ ವರ್ಷವೂ ಕೂಡ ಒಂದೇ ಬೆಳೆಯಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆ ಹೋಗಿತ್ತಪ್ಪ ಅಂತಂದರೆ ಅದನ್ನು ನಿಲ್ಲಿಸಿ ಬೆಳೆ ಪರಿವರ್ತನೆಯನ್ನು ಮಾಡಿ, ಮಾಗಿ ಉಳುಮೆಯನ್ನು ಮಾಡಿ, ಜೈವಿಕ ಗೊಬ್ಬರಗಳನ್ನು ಬಳಸಿ, ಕೊಟ್ಟಿಗೆ ಗೊಬ್ಬರವನ್ನು ಬಿಸಿಲಿನಲ್ಲಿ ಒಳಗಿಸಿ ಅದನ್ನು ಮಣ್ಣಿಗೆ ಸೇರಿಸುವಂಥದ್ದಾಗಿರ್ಬೋದು, ಕೆಲವೊಂದು ಬೀಜೋಪಚಾರವನ್ನು ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಹಳದಿ ಮತ್ತು ಅಂಟುಬಲೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಅಳವಡಿಕೆ ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ಒಂದು ಮೆಣಸಿನಕಾಯಿಯಲ್ಲಿ ರೋಗಗಳನ್ನು ಕಡಿಮೆ ಖರ್ಚಿನಲ್ಲಿ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ನೀವು ಹೇಳಿದಂತಹ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಖಂಡಿತವಾಗಿ ಅನುಸರಿಸಿದ್ದೇ ಆದರೆ ಮೆಣಸಿನಕಾಯಿ ಬೆಳೆ ಅತ್ಯಂತ ಲಾಭದಾಯಕವಾಗಿ ಕಡಿಮೆ ಖರ್ಚಿನಲ್ಲಿ ರೈತ ಬಾಂಧವರಿಗೆ ಒಂದು ಪರಿವರ್ತನೆ ಆಗೋದರಲ್ಲಿ ಸಂದೇಹವಿಲ್ಲ. ಒಳ್ಳೆಯ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ ಮೇಡಮ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸವಿತಾ ಎಎಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಕೇಳಿ ಇದೊಂದು ಪ್ರಕಟಣೆ. ನಾಳೆ ಬೆಳಗ್ಗೆ 8:30 ರಾಯಚೂರು ಜಿಲ್ಲೆಯಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಿಲ್ಲಾ ಮತದಾರರ ಜಾಗೃತಿ ಸಮಿತಿಯ ಕಾರ್ಯಚಟುವಟಿಕೆ ಮತ್ತು ಮತದಾನದ ಮಹತ್ವ ಕುರಿತು ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ಕುರೇರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮದ ಸಂದರ್ಶಕರು ಡಾ ವಿಜಿ ಭಾವಲತಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ರಾಯಚೂರು ಮಾರುಕಟ್ಟೆ ಸಜ್ಜೆ 2216 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ 4211 ರೂಪಾಯಿಗಳಿಂದ ಗರಿಷ್ಠ 4756 ರೂಪಾಯಿಗಳವರೆಗೆ, ಹತ್ತಿ ಹೈಬ್ರಿಡ್ 6900 ರೂಪಾಯಿಗಳಿಂದ 7950 ರೂಪಾಯಿಗಳವರೆಗೆ, ಅಲಸಂದೆ 5666 ರೂಪಾಯಿಗಳಿಂದ 6789 ರೂಪಾಯಿಗಳವರೆಗೆ, ಶೇಂಗಾ ಗುಂಗ್ರಿ 4099 ರೂಪಾಯಿಗಳಿಂದ 6619 ರೂಪಾಯಿಗಳವರೆಗೆ, ಮೆಕ್ಕೆಜೋಳ 1421 ರೂಪಾಯಿಗಳಿಂದ 1729 ರೂಪಾಯಿಗಳವರೆಗೆ, ಸೂರ್ಯಕಾಂತಿ 4,075 ರೂಪಾಯಿಗಳು, ಕೆಂಪು ತೊಗರಿ 4,439 ರೂಪಾಯಿಗಳಿಂದ 8,315 ರೂಪಾಯಿಗಳವರೆಗೆ, ಬಿಳಿ ತೊಗರೆ ಕನಿಷ್ಠ 6,669 ರೂಪಾಯಿಗಳಿಂದ ಗರಿಷ್ಠ 8,003 ರೂಪಾಯಿಗಳವರೆಗೆ. ಇನ್ನು ಲಿಂಗ್ಸ್ ಗುರು ಮಾರುಕಟ್ಟೆ, ಭತ್ತ ಸೋನ 2,570 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆ, ಒಣಮೆಣಸಿನಕಾಯಿ ಕನಿಷ್ಠ 2,700 ರೂಪಾಯಿಗಳಿಂದ ಗರಿಷ್ಠ 34,965 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63% ಮತ್ತು ಕನಿಷ್ಠ ಆರ್ದ್ರತೆಯು 33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 15